ಕಂಡ ಆಚಾರ್ಯ ಅವನಿಗೂ ಕೂಡ ಅವನ ಗುರುವಿನಿಂದ ಅದೇ ಪ್ರಕಾರದ ಮಾರ್ಗದರ್ಶನ ಪ್ರಾಪ್ತವಾಗಿರುತ್ತದೆ. ಅಂತಹ ಪರಂಪರೆಯಲ್ಲಿ ಇದ್ದಂತಹ ಆಚಾರ್ಯ ಅನ್ನುವ ಅರ್ಥವನ್ನು ಮಾಡಬಹುದು. ಆಗಮವತ ಆಚಾರ್ಯನ ಸಂಪ್ರದಾಯಬದ್ಧವಾದ ಆಚಾರ್ಯ, ಪರಂಪರಾಗತವಾದ ಆಚಾರ್ಯ. ಅಲ್ಲಿ ಮುಖ್ಯವಾದ ಸಂಗತಿ ಏನು ಅಂದರೆ ಅನನ್ಯತೆಯ ಪ್ರೋಕ್ತ ಆತ್ಮನನ್ಯ ಅನ್ಯ ಅಂತ ತೋರಿಸುವ ಆತ್ಮನನ್ನ ಅನನ್ಯ ಅಂತ ತೋರಿಸುವ. ಥರ್ಡ್ ಪರ್ಸನ್ ಆಗಿ ತೋರಿಸಿದರೆ, ಥರ್ಡ್ ಪರ್ಸನ್ ಅಂದರೆ ತೃತೀಯ ಪುರುಷ, ಇದಾನೇ ಪರೋಕ್ಷತೆಯ ಪರೋಕ್ಷತೆಯ ಇದಾನೆ ಅಂತ ಆಗ್ತದೆ. ಉಪನಿಷತ್ತುಗಳು ಹಾಗೆ ಹೇಳೋದೇ ಇಲ್ಲ, ತತ್ ತ್ವಮಸಿ ಅಂತ ಹೇಳ್ತದೆ. ತದ ಆತ್ಮ ಅಸ್ಥಿ ಅಂತ ಹೇಳೋದಿಲ್ಲ, ತದ ಆತ್ಮ ತ್ವಮಸಿ ಅಂತ ಹೇಳ್ತದೆ. ಆತ್ಮನು ನೀನೇ ಆಗಿದ್ದೀಯ, ಲಕ್ಷ್ಯಾರ್ಥದಲ್ಲಿ ನೀನೇ ಆಗಿದ್ದೀಯ. ಹೀಗಾಗಿ ಉಪನಿಷತ್ತುಗಳ ಉಪದೇಶ ಮಾಡುವ ಕ್ರಮವೇ ಹಾಗಿದೆ. ಹೇಗಿದೆ? ಅನನ್ಯತೆಯ ನತು ಅನ್ಯತೆಯ. ಅದೇ ಕ್ರಮದಲ್ಲಿ ಆಚಾರ್ಯನು ಇದ್ದದ್ದಾದರೆ ಏವಂ ಆತ್ಮ ಸುವಿಜ್ಞೇಯ, ಈ ಪ್ರಕಾರವಾಗಿ ಆತ್ಮನು ಅವನಿಗೆ ಚೆನ್ನಾಗಿ ಸ್ಪಷ್ಟವಾಗುತ್ತಾನೆ. ಏನೆಂದು ಸ್ಪಷ್ಟವಾಗುತ್ತಾನೆ? ಆತ್ಮ ಆತ್ಮನು ನಾನೇ ಎಂದು ಸ್ಪಷ್ಟವಾಗುತ್ತಾನೆ. ಅರ್ಥಾತ್ ಅವನಿಗೇನೆ ಅಂತಹ ಶ್ರವಣ ಯಾರಿಗೆ ಪ್ರಾಪ್ತಿಯಾಗಿದೆಯೋ, ಅಂತಹ ಗುರು ಯಾರಿಗೆ ಲಭ್ಯವಾಗಿದ್ದಾನೋ ಅವರಿಗೇನೆ ಈ ಜ್ಞಾನವು ಸಾಧ್ಯ, ಅವಶ್ಯವಾಗಿಯೂ ಸಂಭಾವಿತ, ಅವಶ್ಯವಾಗಿ ಅವನಿಗೆ ಈ ಜ್ಞಾನವು ಸಂಭವಿಸುತ್ತದೆ. ಚಿಕ್ಕ ಭಾಷೆ ಇನ್ನು ಇದೆ ಅಲ್ಲಿ 59. ಇತರಥಾ ಅಣಿಯಾನ್ ಅಣುಪ್ರಮಾಣಾದ್ ಅಪಿ ಸಂಪದ್ಯತ ಆತ್ಮ ಅತರ್ಕ್ಯಂ ಅತರ್ಕ್ಯಃ ಸ್ವಬುದ್ಧಿ ಅಭ್ಯೂಹೇನ ಕೇವಲೇನ ತರ್ಕೇಣ. ಇವಂಥವನಿಂದ ಮಾತ್ರ ಜ್ಞಾನವನ್ನು ಹೊಂದಲಿಕ್ಕೆ ಸಾಧ್ಯ, ಇಂಥವನು ಮಾತ್ರ ಜ್ಞಾನವನ್ನು ಕೊಡಲಿಕ್ಕೆ ಸಾಧ್ಯ. ಇತರಥ ಅನ್ಯರಿಂದ ಇದು ಸಾಧ್ಯವಿಲ್ಲ. ಅನ್ಯರು ಅಂದರೆ ಯಾರು? ತಾರ್ಕಿಕರು ಅಂತ ಅರ್ಥ. ಈ ಕಾಂಟೆಕ್ಸ್ಟ್ನೊಳಗೆ ಈ ಸಂದರ್ಭದಲ್ಲಿ ತಾರ್ಕಿಕರು, ತರ್ಕದಿಂದಲೇ ನಾವು ಭಗವಂತನನ್ನು ಹೊಂದಲಿಕ್ಕೆ ಸಾಧ್ಯ. ಹಾಗೆ ಆಚಾರ್ಯ ಪರಂಪರೆ, ಆಚಾರ್ಯ ಶಿಷ್ಯ ಪರಂಪರೆ ಪ್ರಾಪ್ತವಾಗದೆ ಹೋದರೆ ಆತ್ಮ ಅಣುಪ್ರಮಾಣಾತ್ ಅಣೀಯಾನ್ ಸಂಪದ್ಯತ. ಆತ್ಮನು ಅಣುವಿಗಿಂತ ಅಣು ಆಗೋದಿಲ್ಲ, ಆತ್ಮನು ಅಣುಗೆ ಸೀಮಿತನಾಗ್ಬಿಡ್ತಾನೆ. ವ್ಯತ್ಯಾಸ ಗುರುತಿಸಿ, ಅಣುವಿಗಿಂತ ಅಣು, ಸೂಕ್ಷ್ಮಕ್ಕಿಂತ ಸೂಕ್ಷ್ಮ, ಇದರ ಅರ್ಥ ಸೂಕ್ಷ್ಮ ಆತ್ಮ ಅರ್ಥಾತ್ ಅಣು ಆತ್ಮ ಇದರ ಅರ್ಥ. ಈ ಎರಡರ ವ್ಯತ್ಯಾಸ ಗುರುತಿಸಬೇಕು. ಸೂಕ್ಷ್ಮಕ್ಕಿಂತ ಸೂಕ್ಷ್ಮ ಅಂತ ಹೇಳಿದಾಗ ಮತ್ತೊಂದು ಪ್ರಶ್ನೆ ಕೇಳ್ತೇನೆ, ಎಷ್ಟು ಸೂಕ್ಷ್ಮ? ಅವಾಗ ಮತ್ತೆ ನೀವು ಹೇಳ್ತೀರ ಸೂಕ್ಷ್ಮಕ್ಕಿಂತ ಸೂಕ್ಷ್ಮ. ಮತ್ತೆ ಪ್ರಶ್ನೆ ಕೇಳ್ತೇನೆ, ಎಷ್ಟು ಸೂಕ್ಷ್ಮ? ಕೊನೆಗೆ ನಾವು ನೀವು ಬೇಸತ್ತು ಆ ಅಣುವೇ ಆತ್ಮ ಅಂತ ಹೇಳ್ತೀವಿ. ತರ್ಕ ಎಲ್ಲಿ ಫೇಲ್ ಆಗ್ತದೆ? ತರ್ಕದಿಂದ ಜ್ಞಾನವು ಯಾಕೆ ಸ್ಪಷ್ಟವಾಗೋದಿಲ್ಲ ಹೇಳಿ, ತರ್ಕದಿಂದ ಆತ್ಮ ಯಾಕೆ ಸ್ಪಷ್ಟ ಆಗೋದಿಲ್ಲ? ಅಕಸ್ಮಾತ್ ನಾವು ತರ್ಕಕ್ಕೆ ಹೋಗಿದ್ದಾದರೆ, ಅಣುವಿಗಿಂತ ಅಣುವಾಗಿದ್ದಾನೆ ಅಂತ ತರ್ಕ ಮಾಡ್ಕೊಂಡು ಹೋಗಿದ್ದಾದರೆ, ನೀವು ಬೇಸರಿತರ ಕೇಳಿ ಕೇಳಿ ನಾನು ಬೇಸರಿತೀನಿ, ಕೊನೆಗೆ ಏನು ಮಾಡ್ತೀವಿ, ಆ ಅಣುವೇ ಆತ್ಮ ಮಾಡ್ತೀವಿ. ಈಗ ಅಣು ಆ ಆತ್ಮ ಎದಕ್ಕೆ ಸೀಮಿತನಾಗ್ಬಿಟ್ಟ? ಈಗ ಅಣು ಎನ್ನುವುದೊಂದು ವಸ್ತು ಇರಬಹುದು ಅತಿ ಸೂಕ್ಷ್ಮ, ಬಟ್ ಅದು ಒಂದು ವಸ್ತು, ಅದೊಂದು ಪದಾರ್ಥ. ಅಣುವಿಗೆ ಸೀಮಿತವಾಗಿ ಬಿಡ್ತದೆ. ನೀವು ತರ್ಕದಿಂದ ಜಿಜ್ಞಾಸ ಮಾಡಲಿಕ್ಕೆ ಹೋದಿದ್ದಾದರೆ ಅಣುಪ್ರಮಾಣಾತ್ ಅಣೀಯ ಸಂಪದ್ಯತ ಆತ್ಮ. ಆದ್ದರಿಂದ ಶಾಸ್ತ್ರ ಏನು ಹೇಳ್ತದೆ, ಶಬ್ದ ಮಂತ್ರದಲ್ಲಿ ಮಂತ್ರದ ಶಬ್ದ ಇದೆ ನೋಡಿ, ಅತರ್ಕ್ಯಂ. ಹೌದೋ, ಅತರ್ಕ್ಯಂ ಅಣೀಯಾನ್ ಹಿ ಅತರ್ಕ್ಯಂ. ಏನು ಅತರ್ಕ್ಯಂ? ಅತರ್ಕ್ಯಂ ಅತರ್ಕ್ಯ ಸ್ವಬುದ್ಧಿ ಅಭ್ಯೂಹೇನ ಕೇವಲೇನ ತರ್ಕೇನ. ಬಹಳ ಚಂದ. ಸ್ವಬುದ್ಧಿ ಅಭ್ಯೂಹೇನ, ಮೊದಲನೇ ಭಾಗ ಯಾವ ಆಗಮ ಪ್ರಮಾಣವನ್ನು ಇಟ್ಕೊಳ್ಳದೆ, ಶಾಸ್ತ್ರ ಪ್ರಮಾಣವನ್ನು ಸ್ವೀಕರಿಸದೆ ಸ್ವಬುದ್ಧಿ ತನ್ನದೇ ಆದಂತಹ ಬುದ್ಧಿ ತರ್ಕದಿಂದ ಕೇವಲೇನ ತಾನು ಮೊದಲು ಊಹಿಸ್ತಾನೆ, ತನ್ನ ಬುದ್ಧಿಯನ್ನು ತಾನೇ ಊಹಿಸ್ತಾನೆ, ತಾನು ಯಾವುದನ್ನು ಊಹಿಸಿದ್ದಾನೋ ಅದರಲ್ಲಿ ಅಭಿಮಾನ ಪಡ್ತಾನೆ. ಊಹಿಸ್ತಾನೆ ಅದರಲ್ಲಿ ಅಭಿಮಾನ ಪಡ್ತಾನೆ, ಅದಕ್ಕೆ ತರ್ಕ ಅಂತ ಕರೀತಾರೆ. ಇಂಥ ತರ್ಕ ಮಾತ್ರದಿಂದ ಆತ್ಮನನ್ನು ಹೊಂದಲು ಸಾಧ್ಯ ಇಲ್ಲ. ಕೇವಲೇನ ತರ್ಕೇಣ, ಬುದ್ಧಿ ಬೇಕು. ಅನುಮಾನ ಪ್ರಮಾಣದಿಂದ ಊಹಿಸುವ ಅವಕಾಶವನ್ನು ಶಾಸ್ತ್ರ ಕೊಡ್ತದೆ. ಬುದ್ಧಿ ಬೇಕೇ ಬೇಕು. ಆದರೆ ಬುದ್ಧಿಯಿಂದ ಮಾತ್ರ ನಾವು ಆತ್ಮನ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಕೇವಲ ಬುದ್ಧಿ ಮಾತ್ರೇನ, ಕೇವಲ ತರ್ಕೇಣ, ತರ್ಕ್ಯಮಾಣೇ ಅಣುಪರಿಮಾಣೇ. ಏನಾಯ್ತು? ತರ್ಕ್ಯಮಾಣೆ ಅಣುಪರಿಮಾಣೆ ಸಿಕ್ತ. ತರ್ಕ್ಯಮಾಣೆ ಅಣುಪರಿಮಾಣೆ ಕೇನಚಿ ಸ್ಥಾಪಿತೆ ಆತ್ಮನಿ ತತಹಾಹಿ ಅನುತರಂ ಅನ್ಯಃ ಅಭ್ಯೂಹತಿ ತತಹ ಅಪಿ ಅನ್ಯಃ ಅನುತರಂ ಇತಿ. ಅನುತರಂ ತರತಮ ಪ್ರತ್ಯಯ, ನೀ ತರ ಅಂದ್ರೆ ಒಂದೇ, ತಮ ಅಂದ್ರೆ ಒಂದೇ. ತರತಮ ಪ್ರತ್ಯಯ ಗುಡ್ ಬೆಟರ್ ಬೆಸ್ಟ್, ತರತಮ ಪ್ರತ್ಯಯ. ತರ್ಕ್ಯಮಾಣೇ ಅಣುಪರಿಮಾಣೇ, ಅಕಸ್ಮಾತ್ ಯಾರಾದರೂ, ಕೇನಚಿತ್ ಯಾರಿಂದಲಾದರೂ, ಈ ಆತ್ಮನ ವಿಚಾರವಾಗಿ ಸೂಕ್ಷ್ಮಕ್ಕಿಂತ ಸೂಕ್ಷ್ಮ ಇದೆ ಸ್ಥಾಪಿತೆ. ಆವಾಗ ನೀವು ಪ್ರಶ್ನೆ ಕೇಳ್ತೀರಿ, ತತಃ ಅಣುತರಂ ಅನ್ಯ, ಅದಕ್ಕಿಂತ ಸೂಕ್ಷ್ಮವಾದದ್ದು. ಅವನು ಉತ್ತರ ಕೊಡ್ತಾನೆ, ಅದು ಏನು ಅಂತ ನೀವು ಕೇಳ್ತೀರಿ. ಸೂಕ್ಷ್ಮದಿಂದ ಸೂಕ್ಷ್ಮ ಅಂತ ಅವನು ಹೇಳ್ತಾನೆ. ಆಯ್ತಪ್ಪ, ಸೂಕ್ಷ್ಮದಿಂದ ಸೂಕ್ಷ್ಮ, ಆ ಸೂಕ್ಷ್ಮ ಏನು ಅಂತ ನೀವು ಕೇಳ್ತೀರಿ. ಆವಾಗ ಅವನೇನು ಹೇಳ್ತಾನೆ, ಅದಕ್ಕಿಂತ ಸೂಕ್ಷ್ಮ ಅಂತಾನೆ. ಆವಾಗ ನೀವು ಕೇಳ್ತೀರಿ, ಆಯ್ತಪ್ಪ ಆ ಸೂಕ್ಷ್ಮ ಏನು ಅಂತ ನೀವು ಕೇಳ್ತೀರಿ. ಆವಾಗ ಅವನು ಹೇಳ್ತಾನೆ, ಅದೇ ಅದೇ ಸೂಕ್ಷ್ಮವೇ ಆತ್ಮ ಅಂದ್ಬಿಡ್ತಾನೆ. ಅರ್ಥಾಯ್ತಾ? ಅನುತರಂ ಅನ್ಯ ಅಭ್ಯೂಹತಿ ತತಃ ಅಪಿ ಅನ್ಯ ಅನುತರಂ ಅಂತ ನಾವು. ಅವನೇನಂತಾನೆ, ಅದಕ್ಕಿಂತ ಅಣು ಅನ್ಯವಾದದ್ದು ಅಣು ಅಂತಾನೆ. ಆಯ್ತು, ಅದು ಹೇಳೋದು ಅಣು ಏನು ಅಂತ ಹೇಳು. ಅದೇನದು, ಅದು ಆತ್ಮ, ಅದು ಏನದು? ಅದಲ್ಲ ಆತ್ಮ, ಅದಕ್ಕಿಂತ ಸೂಕ್ಷ್ಮವಾದದ್ದು ಆತ್ಮ. ಕೊನೆಗೆ ಹೇಳಿ ಹೇಳಿ ಅವನು ಬೇಸರಿಸ್ತಾನೆ, ಕೇಳಿ ಕೇಳಿ ನೀವು ಬೇಸರಿಸ್ತೀರಿ, ಕೊನೆಗೇನು ಉತ್ತರ ಕೊಡ್ತೀರಿ? ಓ, ಅಣುವೇ ಆತ್ಮ, ಅಣುವಿನಂತೆ ಸೂಕ್ಷ್ಮ ಆತ್ಮ ಅನ್ನುವ ಹೇಳಿಕೆಗೂ ಅಣುವೇ ಆತ್ಮ ಅಂತ ಹೇಳೋದಕ್ಕೂ ವ್ಯತ್ಯಾಸ ಆಗ್ತದಲ್ಲ. ಆದ್ದರಿಂದ ನಹಿ ತರ್ಕಸ್ಯ ನಿಷ್ಠಾ ಕಾಚಿತ್ ವಿದ್ಯತೆ. ಬರೀ ತರ್ಕದಿಂದ ಮಾತ್ರ ಆತ್ಮನಿಷ್ಠೆಯನ್ನು ಹೊಂದುವ ಸಾಧ್ಯತೆ ಇಲ್ಲ. ಕಾಚಿತ್ ವಿದ್ಯತೆ ನಿಷ್ಠ, ನಾವೊಂದು ಸಿದ್ಧಾಂತಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ ಬರೀ ತರ್ಕನ್ನು ಮಾತ್ರ. ಸಿದ್ಧಾಂತಕ್ಕೆ ಬಂದರೂ ಕೂಡ ಅದು ಆಗಮ ವಿರುದ್ಧವಾಗ್ತದೆ, ಆಗಮ ಸಮ್ಮತವಾಗೋದಿಲ್ಲ, ಆಗಮ ವಿರುದ್ಧವಾಗ್ತದೆ. ಆದ್ದರಿಂದ ತರ್ಕ ಮಾತ್ರದಿಂದ ಆತ್ಮಜ್ಞಾನವು ಸಾಧ್ಯ ಇಲ್ಲ. ನೈಷಾ ತರ್ಕೇಣ ಮತಿರಾಪನೇಯ, ಪ್ರೋಕ್ತಾನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ. ಪ್ರೇಷ್ಠ ಪ್ರೋಕ್ತಾನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ. ಯಾಂ ತ್ವಮಾಪ ಸತ್ಯ ಧೃತಿರ್ಬತಾಸಿ ಯಾಂ ತ್ವಮಾಪ ಸತ್ಯ ಧೃತಿರ್ಬತಾಸಿ ತ್ವಾದೃಗ್ನೋ ಭೂಯಾನ್ ನಚಿಕೇತ ಪ್ರಷ್ಟ. ನೈಷಾ ತರ್ಕೇಣ ಮತಿರಾಪನೇಯ ಪ್ರೋಕ್ತಾನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ. ಯಾಂ ತ್ವಮಾಪ ಸತ್ಯ ಧೃತಿರ್ಬತಾಸಿ ತ್ವಾದೃಗ್ನೋ ಭೂಯಾನ್ ನಚಿಕೇತ ಪ್ರಷ್ಟ. ಮತಿಹಿ, ಮತಿ ಅಂದರೆ ಇಲ್ಲಿ ಬುದ್ಧಿ, ಮತ್ತೆ ಬುದ್ಧಿಯನ್ನು ಅರ್ಥಕ್ಕೆ ಮಾತ್ರ ಸೀಮಿತ ಆಗಬಾರ್ದು, ಜ್ಞಾನ ಅಂತ. ಏಷಾ ಮತಿ, ಈ ಜ್ಞಾನ ತರ್ಕೇಣ ನ ಆಪನೇಯ, ತರ್ಕ ಮಾತ್ರದಿಂದ ಈ ಆತ್ಮನನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಈ ಆತ್ಮಜ್ಞಾನವು ತರ್ಕದಿಂದ ಮಾತ್ರ ಸಾಧ್ಯವಿಲ್ಲ. ತರ್ಕೇಣ ನ ಆಪನೇಯ. ಮತ್ತೆ ಯಾರಿಂದ ಸಾಧ್ಯ? ಅನ್ಯೇನೈವ ಪ್ರೇಷ್ಠ, ಪ್ರೋಕ್ತ ಅನ್ಯೇನೈವ ಪ್ರೋಕ್ತ, ಪ್ರೇಷ್ಠ ಹೇ ಪ್ರೇಷ್ಠ ಸಂಬೋಧನ ಪ್ರೇಷ್ಠ ಹೇ ಪ್ರಶ್ನಿಸುವವನೇ, ಪ್ರೇಷ್ಠ ಅಂದ್ರೆ ಏನು? ಪ್ರಶ್ನಿಸುವವನೇ ಯಾರವನು? ನಚಿಕೇತ. ಹೇ ಪ್ರೇಷ್ಠ, ಅನ್ಯೇನೈವ ಪ್ರೋಕ್ತ ಸುಜ್ಞಾನಾಯ, ಸುಜ್ಞಾನಾಯ ಅನ್ಯೇನೈವ ಪ್ರೋಕ್ತ. ಚೆನ್ನಾಗಿ ಜ್ಞಾನವಾಗಬೇಕಾಗಿದ್ದರೆ ಬೇರೊಬ್ಬರೇ ಇದನ್ನು ಹೇಳಬೇಕು. ಚೆನ್ನಾಗಿ ಜ್ಞಾನವಾಗಬೇಕಿದ್ದರೆ ಬೇರೊಬ್ಬರೇ ಇದನ್ನು ಉಪದೇಶಿಸಬೇಕು. ನಷ್ಟ ದಶಮನ ಕಥೆಯಲ್ಲಿ ಅವರವರ ಬುದ್ಧಿ ತರ್ಕದಿಂದ ಹುಡುಕಿದ್ರೋ ಇಲ್ಲೋ, ಹುಡುಕಿದ್ರಲ್ಲ ಇನ್ನೊಬ್ಬನು ಬರೋ ವಿಷಯ ಮುಗೀತಲ್ಲ ಮುಂಚಿತವಾಗಿ, ಅಲ್ಲಿ ಹೋಗಿರ್ಬೋದು ನೋಡ್ಬಾರೋ, ಏ ಹೋಗೋ ಅಲ್ಲೆಲ್ಲ ಬಿದ್ದಿದ್ದಾನೆ ನೋಡ್ಕೊಂಬ ಸ್ವಲ್ಪ, ಯಾವುದೋ ಹುಲಿ ಬರುತ್ತೆ ಹೇಳ್ಕೊಂಡು ಬೇಟೆ ಆಡಿದ್ದೀವಿ ನೋಡು, ಹೋಗು ಹೋಗು ಹೋಗು ಹೋಗು. ಇದೆಲ್ಲ ಸ್ವಬುದ್ಧಿ ತರ್ಕ ಅಭಿಮಾನ. ಹೋಗಿ ಹುಡುಕ್ರಿ ಹೋಗಿ ಹುಡುಕ್ರಿ ಅಂತ ಯಾವ ಹೇಳ್ತಾ ಇದ್ದಾನೆ? ಅವನೇ ಹತ್ತಿರ ಅವ, ಅಲ್ಲಿ ಹುಡುಕ್ರಿ ಇಲ್ಲಿರ್ಬೋದು, ಇದ್ದಲ್ಲಿ ಹೋಗ್ರಿ, ಇದನ್ನು ಮಾಡ್ರಿ, ಈ ಮಾಡಿದ್ರೆ ಸಿಗ್ಬೋದು, ಅಂಜನ ಹಚ್ಕೊಂಡು ಹುಡುಕ್ರಿ, ಅಂಜನ ಅಂತ ಹಚ್ತಾರೆ, ಟಿ ವಿ ಕಣ್ಣಂಗೆಲ್ಲ ಕಾಣಿಸ್ತದೆ ಅಂತ, ಟಿ ವಿ ಕಣ್ಣಂಗೆ ಕಾಣಿಸ್ತದೆ. ನಮ್ಮನೆ ಕತ್ತೆ ತಪ್ಪಿಸ್ಕೊಂಡದ ಎಲ್ಲದ ಗೊತ್ತದೆ ಏನ್ರಿ, ಅಂಜನ ಹಚ್ಚಿ ಹುಡುಕಿಸ್ತಾರೆ, ಅದೊಂದು ಹಾಳು ಗಾಡಿ ಹತ್ತಿರ ಹುಡುಕಿದ ಹುಯ್ ಅಂತ ಮುಖ ಮಾಡಿ ಅಂತಿರ್ತದೆ. ಅಂಜನ ಹಚ್ಚಿ ಹುಡುಕಿದ್ರು ಅದೊಂದು ಅವ್ರ ತರ್ಕಪ್ಪ. ಅಭಿಮಾನ ಬೇರೆ, ಮೋಹ, ತಾವು ಏನು ನಿರ್ಣಯ ಮಾಡ್ತಾರೋ ಅದ್ರ ಮೇಲೆ ಮೋಹ ಅವರಿಗೆ. ಕೊನೆಗೆ ಪ್ರಾಪ್ತನು ಹೇಗಾದ? ಅನ್ಯೇನೈವ ಪ್ರೋಕ್ತ. ಇನ್ನೊಬ್ಬನೇ ಬಂದು ಹೇಳ್ತಾನೆ ಅವನಿಗೆ, ಅವನಿಗೆ ಆಪ್ತ ಪುರುಷ ಅಂತ ಕರೀತಾರೆ. ಅವನು ಹೇಳುವ ವಾಕ್ಯ ಆಪ್ತ ವಾಕ್ಯ. ತತ್ವಂ ಅಸಿ, ಈ ವಾಕ್ಯ ಆಪ್ತ ವಾಕ್ಯ. ಈ ವಾಕ್ಯವನ್ನು ಲಕ್ಷ್ಯಾರ್ಥದಲ್ಲಿ ಯಾವನು ಪ್ರಯೋಗ ಮಾಡ್ತಾನೆ ಅವನು ಆಚಾರ್ಯ, ಆಪ್ತ ಪುರುಷ. ಪರಮ ಆಪ್ತ ಶಿಷ್ಯನಿಗೆ ನೀನು ಆತ್ಮನೇ ಇದ್ದೀಯಾ ಅಂತ ತೋರಿಸಿಕೊಡ್ತಾನೆ. ಹೌದಾ? ಅದಕ್ಕೆ ಹೇ ನಚಿಕೇತ, ಪ್ರೇಷ್ಠ, ಯಾಂ ತ್ವಂ ಆಪಃ ಪ್ರಾಪ್ತ ಅಂತ. ಆಪ ಅಂದರೆ ಪ್ರಾಪ್ತ, ಇನ್ನೂ ಪ್ರಾಪ್ತಿ ಆಗಿಲ್ಲ ನಚಿಕೇತನಿಗೆ. ಇನ್ನೂ ಆತ್ಮಜ್ಞಾನ, ಆತ್ಮಜ್ಞಾನೋಪದೇಶ ಇನ್ನೂ ಆಗಿಲ್ಲ. ಆದರೆ ಯಮ ಕನ್ಕ್ಲೂಡ್ ಮಾಡಿಬಿಟ್ಟಾನೆ. ಅದನ್ನು ನಾವು ಯಾಕೆ ಅರ್ಥ ಮಾಡ್ಕೋಬೇಕು? ಹೀಗೆ ಹೇಗೆಂದರೆ, ಯಾವ ಆತ್ಮಜ್ಞಾನವನ್ನು ನನ್ನಿಂದ ನೀನು ಪಡೆಯುವವನಿದ್ದೀಯೋ ಪ್ರಾಪ್ತ ಸತ್ಯದೃತಿ ಬತಾಸಿ. ನೀನು ಸತ್ಯವಂತನಾಗಿದ್ದರಿಂದಾಗಿ ಸಾಹೇಬ್ ಆವಾಜ್ ನೀ ಕರ್ನ ಹಲೋ ಆವಾಜ್ ನೀ ಕರ್ನ ಸತ್ಯಧೃತಿ ಬತಾಸಿ. ನೀನು ಸತ್ಯವಂತನಾಗಿದ್ದೀಯ, ಸತ್ಯಕ್ಕಾಗಿ ಇಲ್ಲಿವರೆಗೂ ಬಂದಿದ್ದೀಯ. ತ್ವಾದೃಕ್ ನಹ ಭೂಯಾತ್, ನಿನ್ನಂಥವರು ನಮಗೆ ಅನೇಕರು ಬೇಕಾಗ್ತದೆ. ನಿನ್ನಂಥವರು ಏನು ಸ್ಪೆಷಲು? ಪ್ರಷ್ಟ, ನಿನ್ನಂಥವರು ಪ್ರಶ್ನೆ ಕೇಳುವವರು. ನಿನ್ನಂಥ ಪ್ರಶ್ನೆ ಕೇಳುವವರು ನಮಗೆ ಬೇಕು, ಮತ್ತೆ ಮತ್ತೆ ನಮಗೆ ಬೇಕಾಗ್ತದೆ. ಭೂಯಾತ್, ಇದು ಕೂಡ ನಚಿಕೇತನ ಶಿಷ್ಯನ ಗುಣಗಳನ್ನು ಸ್ತುತಿ ಮಾಡಲಿಕ್ಕಾಗಿ, ಶಿಷ್ಯನ ಸ್ತುತಿಗಾಗಿ ಈ ಮಾತನ್ನು ಹೇಳಲಾಗಿದೆ. ಭಾಷ್ಯ 60, ಅತಃ ಅನನ್ಯ ಪ್ರೋಕ್ತಿ ಆತ್ಮನಿ ಉತ್ಪನ್ನಾಯ ಇಯಂ ಆಗಮ ಪ್ರತಿಪಾದ್ಯ ಆತ್ಮಮತಿ ನೈಷಾ ತರ್ಕೇಣ ಸ್ವಬುದ್ಧಿ ಅಭ್ಯೂಹ ಮಾತ್ರೇಣ ಆಪನೇಯ ನ ಪ್ರಾಪಣೀಯ ಇತ್ಯರ್ಥಃ. ಇಯಂ ಆಗಮ ಪ್ರತಿಪಾದ್ಯ ಆತ್ಮಮತಿ, ಆತ್ಮಜ್ಞಾನ. ಆತ್ಮಮತಿ ಅಂದರೆ ಆತ್ಮಜ್ಞಾನ. ಆಗಮ ಪ್ರತಿಪಾದ್ಯ, ಶಾಸ್ತ್ರಸಮ್ಮತವಾದಂತಹ ಈ ಆತ್ಮಜ್ಞಾನ. ಶಾಸ್ತ್ರವು ಇದು ಒಂದನ್ನೇ ವಿಷಯವಾಗಿ ಸ್ಪಷ್ಟೀಕರಿಸುತ್ತದೆ. ಅನನ್ಯ ಪ್ರೋಕ್ತಿ, ಇನ್ನೊಂದು ಆವುದನ್ನು ಲಕ್ಷ್ಯದಲ್ಲಿ ತಗೊಳ್ಳೋದಿಲ್ಲ. ಅದಕ್ಕೆ ಬೇರೆ ಬೇರೆ ಅನೇಕ ಗತಿಗಳಿಲ್ಲ. ಗತಿ ಅಂದರೆ ಗುರಿ, ಸಾಧಿಸಬೇಕಾದಂಥ ಗುರಿ. ಶಾಸ್ತ್ರಕ್ಕೆ ಅನ್ಯಥಾ ಬೇರೆ ಯಾವುದೇ ಗುರಿಗಳಿಲ್ಲ. ಒಂದೇ ಗುರಿ, ಮೋಕ್ಷೋಮೇ ಭೂಯಾತ್, ನನಗೆ ಮೋಕ್ಷ ಉಂಟಾಗಲಿ, ಅದು ಒಂದೇ. ಹೀಗಾಗಿ ಶಾಸ್ತ್ರವು ಅದು ಒಂದನ್ನೇ ಗುರಿಯನ್ನು ಇಟ್ಟುಕೊಂಡಿದ್ದರಿಂದಾಗಿ ಪ್ರತಿಪಾದ್ಯ ಆತ್ಮಮತಿ, ಆಗಮ ಪ್ರತಿಪಾದ್ಯ ಆಗಮಮತಿ ಆತ್ಮಮತಿ, ಅದಕ್ಕೆ ಅನನ್ಯ ಪ್ರೋಕ್ತ ಅಂತ ಹೇಳ್ತಾರೆ. ಒಂದು ಗತಿಯನ್ನು ಇಟ್ಟುಕೊಂಡು ಆ ಒಂದು ಗತಿಯನ್ನು ಪ್ರಾಪ್ತ ಮಾಡಿಕೊಳ್ಳುವ ಒಂದೇ ದೃಷ್ಟಿಯಲ್ಲಿ ಏನು ಇದೆಯೋ ಅದಕ್ಕೆ ಅನನ್ಯ ಪ್ರೋಕ್ತ ಅಂತ ಕರೀತಾರೆ. ಅವಾಗೇನಾಗ್ತದೆ? ಆತ್ಮನೇ ಉತ್ಪನ್ನ ಇಯಂ, ಆತ್ಮಜ್ಞಾನವು ಸುವಿಜ್ಞವಾಗ್ತದೆ. ಅನ್ಯಥಾ ಹೊರತುಪಡಿಸಿ ನೈಷಾ ತರ್ಕೇಣ, ತರ್ಕದಿಂದಲೇ ಆಗಲಿ ಸ್ವಬುದ್ಧಿ ಅಭ್ಯೂಹ ಮಾತ್ರೇಣ ತನ್ನದೇ ಆದಂತಹ ಬುದ್ಧಿ ತರ್ಕವನ್ನು ಮೋಹಿಸಿ ಇದನ್ನು ಪಡ್ಕೋತೀವಿ ಅಂತಂದರೆ ನ ಪ್ರಾಪಣೀಯ ಇತ್ಯರ್ಥ, ಪಡೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಕುತ್ಕೊಂಡ್ಬಿಡೋದಪ್ಪ ಹಂಗಿದ್ರೆ ಹೆಂಗೆ, ಹಿಂಗಿದ್ರೆ ಹಿಂಗೆ, ಮತ್ತು ಹಂಗಂದ್ರೆ ಮತ್ತೆ ಹೆಂಗೆ, ತಳ ಇಲ್ಲ ಬಿಡೋಲ್ಲ, ಅದಕ್ಕೆ ಪ್ರಮಾಣ ಇಲ್ಲ, ಫೌಂಡೇಶನ್ ಇಲ್ಲ. ಈಗ ಸ್ವಬುದ್ಧಿ ಅಭ್ಯೂಹ ಅಂತ ಕರೀತಾರೆ. ಹಾಂ, ಇದು ಕುತರ್ಕ, ತರ್ಕನೇ ಪರ್ವರ್ಟೆಡ್ ತರ್ಕ ಅಂತ ನಾವು ಇಂಗ್ಲೀಷ್ ಹೇಳ್ತೀವಿ. ದಾರಿ ತಪ್ಪಿದ ಮತ್ತು ದಾರಿ ತಪ್ಪಿಸುವ ತರ್ಕ. ಕೃಷ್ಣ ಹೋಗು ಅಂತ ಹೇಳೋಣ, ಅದಕ್ಕೆ ನಾ ಹೋಗ್ತೀನಿ. ಬಚ್ಚಾ ಹೇ ಪಾಪ, ಮೊದಲಿಂದ ಅವನಿಗೆ ಯಾರು ಮಾರ್ಗದರ್ಶನ ಕೊಟ್ಟಿಲ್ಲ, ಹಂಗೆ ಬೆಳೆದ್ಬಿಟ್ಟ. ಮನೆ ಜನ ಸುಲಕ್ಷ ಕೊಡಬೇಕಾಗಿತ್ತು. ಈಗೂ ಲಕ್ಷ ಕೊಡ್ಲಿಕ್ಕೆ ಯಾರಿಲ್ಲ. ಮನೆಯೊಳಗೆ ನಮ್ಮ ತಲೆ ಕೆಡಿಸ್ತಾ ಅಂತ ಹೋಗ್ತೀಯ, ಅಲ್ಲಿ ಹೋಗಿ ಅವ್ರ ತಲೆ ಕೆಡಿಸ್ಕೊ. ತನ್ನ ಬುದ್ಧಿಯಿಂದ ತನಗೆ ಬೇಕಾದ ತರ್ಕವನ್ನು ತಾನೇ ಊಹಿಸಿಕೊಂಡು ಅದರಲ್ಲಿ ಅಭಿಮಾನವನ್ನು ಹೊಂದಿ ತನ್ನ ಶಬ್ದ ಜಾಲದ ಪ್ರಭಾವದಿಂದ ಮುಂದುವರಿತಾನಲ್ಲೋ ಅವನೇ ಹೆಡ್ ಆಫ್ ದಿ ಕಲ್ಟ್ ಆಗ್ತಾನೆ. ಆ ಮತದ ಮಠಾಧಿಪತಿ ಅವ ಆಗ್ತಾನೆ. ಮಠ ನಡೆಸ್ತಾನೆ, ಆ ಮಠಕ್ಕೆಷ್ಟು ಭಕ್ತರಾಗ್ತಾರೆ ಅವರು ಕೂಡ ಹಾವು, ಅವರಷ್ಟೇ ದಾರಿ ತಪ್ಪಿದವರು. ಅವರಿಗೂ ಶಾಸ್ತ್ರ ಪ್ರಮಾಣ ಸಿಕ್ಕಿಲ್ಲ, ಇವರಿಗೂ ಶಾಸ್ತ್ರ ಪ್ರಮಾಣ ಸಿಕ್ಕಿಲ್ಲ, ಮುಂದಿನವ್ರಿಗೂ ಸಿಗೋದಿಲ್ಲ. ಆವಾಗ ಏನಾಗ್ತದೆ, ಇವ್ರದ್ದು ಮೆಜಾರಿಟಿ ಆದ ಕೂಡಲೇ ಅವ್ರು ಏನು ಮಾರ್ಗ ಹಾಕಟ್ರು ಅದೇ ಶಾಸ್ತ್ರ ಅಂತ ಆಗಿರ್ತದೆ. ಎಲ್ಲ ಮಠಗಳು ಆಗಿದ್ದು ಹಿಂಗೆ. ಬುಟ್ಟಿ ಗದ್ಗಿ ಸ್ವಾಮಿ ಕಥೆ, ಗೊತ್ತಾಗಲ್ಲ. ಉಪದೇಶ ಕೊಡ್ತಾರೆ, ಕೊಟ್ಬಿಟ್ಟು ಆ ಬುಟ್ಟಿ ಹೊರಿಸ್ತಾರೆ, ಉತ್ತರ ದಿಕ್ಕಿಗೆ ಹೋಗು, ಎಲ್ಲಿ ನಿನಗೆ ಸಾಕನ್ನಿಸ್ತದೆ ಅಲ್ಲಿ ಇಳಿಸ್ಬಿಡಪ್ಪ. ಇವನು ತಲೆ ಮೇಲೆ ಬುಟ್ಟಿ ಇಟ್ಕೊಂಡು ಹೋಗ್ತಾನೆ, ಇಂಥಲ್ಲಿ ಸಾಕು ಅನ್ನಿಸ್ತು, ಇಳಿಸ್ಬಿಡ್ತಾನೆ. ಮೂರು ದಿನ ಆಗಿತ್ತಷ್ಟೊತ್ತಿಗೆ ಅದು ಸಂತೆ ದಿವಸ ಒಂದು ಸಂತೆ ಕಟ್ಟಿ ಮೇಲೆ ನಿಲ್ಲಿಸ್ತಾನೆ. ಈ ಬಟ್ಟೆ ಬೇರೆ ಹಾಕೊಂಡ್ಬಿಟ್ಟಾನೆ, ಕೆಲವು ಸಲ ಉಪಯೋಗ ಬರ್ತದೆ, ಕೆಲವು ಸಲ ಭಾರಿ ಉಪಯೋಗ ಬರ್ತದೆ, ಕೆಲವು ಸಲ ಇದು ಭಾರಿ ನಿರುಪಯುಕ್ತವಾಗ್ತದೆ. ಸೊ ಎಲ್ಲ ಜನ ಬರ್ತಾರೆ, ಸ್ವಾಮಿಯಾರ ಸ್ವಾಮಿಯಾರ ಯಾವ ಊರ್ರಿ ಏನು, ಸ್ವಾಮಿಗಳು ಸ್ವಾಮಿಗಳು ಸ್ವಾಮಿಗೂ ಗೂಳು, ಸ್ವಾಮಿ ಬೆನ್ನತ್ತಿಗೂ ಗೂಳು, ಗೂಳೋ ಗೂಳು. ಇವನು ಭಾರಿ ಟಾಳ ಆಗ್ತಾನೆ, ಸುಮ್ಮನೆ ಸೋತು ಕೂತು ವಿಶ್ರಾಂತಿ ವಿಶ್ರಾಂತಿ. ಇವರೆಲ್ಲ ಬರೋಷ್ಟೊತ್ತಿ ಅವ ಆ ಬುಟ್ಟಾಗ ಏನದ ಅಂತ ತಳಿ ನೋಡುತ್ತಾನೆ, ಒಂದು ಕತ್ತಿ ಮರಿ ಸತ್ತು ಹೋಗಿರ್ತದೆ. ಆ ಬುಟ್ಟಿ ಒಳಗೆ ಒಂದು ಕತ್ತೆ ಮರಿ ಸತ್ತು ಹೋಗಿರ್ತದೆ. ಅದನ್ನಿಟ್ಟು ಅದ್ರ ಮೇಲೆ ಬುಟ್ಟಿ ಹಾಕಿ ಏನು, ಅವ್ರು ಬಂದು ಕೇಳ್ತಾರೆ ನೋಡಿದ್ರೆ ಏನ ಏನ ಅಂತೇಳಿ. ಅವ್ರು ಬಂದು ಬಿಟ್ಟರು, ಕೇಳಿಬಿಟ್ರು, ಇದೇನು ಪ್ರಸಾದ ಖರೆ ನಾನು ಗುರುಗಳು ಕೊಟ್ಟು ಪ್ರಸಾದ ಅದು ನಾವೇನು ಸುಳ್ಳು ಮಾತಾಡಿದ ಪ್ರಸಾದ ಅಂತ. ವಾಹ್, ನೀವು ಬರೋದಲ್ದ ನಮ್ಮ ಊರಿಗೆ ಪ್ರಸಾದ ಬೇರೆ ತಂದ್ರಿ ನೀವು. ಧನ್ಯ ಧನ್ಯ, ನಾವೆಲ್ಲ ಭಾಗ್ಯವಂತರು. ಆಮೇಲೆ ನಾ ಸ್ವಲ್ಪ ಸ್ನಾನಾದಿಗಳನ್ನ ಮಾಡ್ಕೋಬೇಕು, ಇಲ್ಲೇ ಅದ ನದಿ ಮಾಡ್ಕೊಂಬರ್ರಿ, ಇದು ಬಿಟ್ಟು ಹೋಗಂಗಿಲ್ಲ. ನೀವು ಯಾಕೆ ಚಿಂತೆ ಮಾಡ್ತೀರಿ, ನಾವು ನೋಡ್ಕೋತೀವಿ, ನಮ್ಮ ಸೌಭಾಗ್ಯ ಇದೆ. ಅದು ಸೇವಾ ಮಾಡೋ ಭಾಗ್ಯ ನಾವು ಕೊಟ್ರಿ, ಪ್ರಸಾದ ನಮ್ಮ ಊರಿಗೆ ಬಂದದ. ಅವ್ರು ಆ ಕಡೆ ಹೋದ ತಕ್ಷಣ ಇವರು ಈ ಕಡೆಗೆ ಸಗಣಿ ಹಚ್ಚಿ ಸಾರಿಸಿದ್ರು, ಕಟ್ಟಿ ಎಲ್ಲ ಅಲಂಕಾರ ಮಾಡಿದರು, ಬಾಳೆ ಕಂಬ ಇಟ್ಟರು, ಅದಕ್ಕೊಂದು ಮಾವಿನ ತೊಳೆ ಚಪ್ರ ಹಾಕಿದರು. ಅವನು ಬರೋದ್ರೊಳಗೆ ನೋಡ್ತಾನೆ ಅಷ್ಟಾಂಕುಮ ಏರಿಸಿ ಆರತಿ ಮಾಡಲಿಕ್ಕೆ ಹತ್ಬಿಟ್ಟಿದ್ರು ಎಲ್ಲರೂ ಆ ಪ್ರಸಾದಕ್ಕೆ. ಅವ ಬಂದು, ಏ ನೀವು ಮಾತಾಡಬೇಡ್ರಿ, ಆರಾಮಾಗಿ ಕೂತ್ಕೊಡ್ರಿ, ದಣದೀರಿ, ನಾವೆಲ್ಲ ನೋಡ್ಕೋತೀವಿ. ನೂರಾರು ಜನ, ಸಾವಿರಾರು ಜನ ಸಂತೆ ದಿವಸ ಬೇರೆ ಎಲ್ಲ ಜನ ಬಂದು ಸೇರಿಬಿಡ್ತು, ಒಂದು ಸಭೆನೇ ಆಗಿಬಿಡ್ತು. ಪಂಚಾಯತಿ ಅಧ್ಯಕ್ಷ ಏನಂತ, ಈ ನಮ್ಮಿಂದ ಈ ಸಂತೆ ಇಲ್ಲಿ ನಡೆಯೋದಿಲ್ಲ, ಬೇರೆ ಕಡೆ ನಡೀತದೆ, ಜಾಗ ಕೊಡ್ತೀವಿ, ಇದನ್ನು ಈ ಮಠಕ್ಕೆ ಕೊಟ್ಬಿಡೋಣಂತೆ. ಅನೌನ್ಸ್ ಆಗೋತು, ಜಾಗ ಯಾರಿಗೆ, ಮಠಕ್ಕೆ ಹೋತು. ಇನ್ನೊಬ್ಬ ಸೆಕ್ರೆಟರಿ ಅದು ಬಂದ, ಅಮ್ಮ ಅಂದ, ಈ ಮಠ ಇದು ಕಟ್ಟಬೇಕು, ದೇವಸ್ಥಾನ ಕಟ್ಟಬೇಕು, ಆದ್ದರಿಂದ ಇದಕ್ಕೊಂದು ಗದ್ದಿಗೆ ಕಟ್ಟಿ ದೇವಸ್ಥಾನ ಕಟ್ಟಲಿಕ್ಕೆ ಇಷ್ಟು ಲಕ್ಷ ನಾ ಕೊಡ್ತೀನಿ ಅಂತ. ಮತ್ತೊಮ್ಮೆ ಬಂದ, ನಾ ಗ್ರನೈಟ್ ಹಾಕ್ಕೊಡ್ತೀನಿ ಅಂತ. ಒಂದು ಆರು ತಿಂಗಳದೊಳಗೆ ದೊಡ್ಡ ಮಠ ಆಗಿಬಿಡ್ತು. ಎಲ್ಲರಿಗೂ ದೊಡ್ಡ ಪ್ರಶ್ನೆ ಬಂತು, ಈ ಮಠದ ಹೆಸರೇನು, ಮತ್ತು ಈ ಮಠಕ್ಕೆ ಸ್ವಾಮಿ ಯಾರು? ಇವ ಮಾತಾಡ್ಲಿಕ್ಕಂದ್ರೆ ಚುಪ್ ಅಂತಾರೆ, ಮಾತಾಡ ಇವ ಮೌನ ಆಗಿಬಿಟ್ಟಿವ, ಮೌನಿ ಬಾಬಾ. ಹ್ಞೂ, ಹಂಗೆ ಆದದ್ದು ಅದು ಸಿದ್ಧಾರ್ಥ ಶಿಷ್ಯ ಗುರುನಾಥ, ಹಂಗೆ ಆದದ್ದು ಅದು ಪಾಗಲ್, ಅದು ಹುಚ್ಚದು, ಅದು ಏನೇನೋ ಮಾತಾಡ್ಲಿಕ್ಕೆ ಇದ್ಕೊಂಡು ಹೊಡೆದು ಬಿಡ್ತಿದ್ರು, ಭಾಳ ತಗದ್ರೆ ಬಡಿತು ನೋಡಿದ್ರು. ಇದಕ್ಕೆ ಮರಿ ಪೆಟ್ಟಾಗ ಇದಾದ ಕತಿ, ಅದು ಹೊಡೆದು ಬಿಡ್ತಿದ್ರು. ಒಂಬತ್ತನೇ ಕ್ರಾಸ್ ಹಬೀಬ, ಕಮರಿಪೇಟೆ ಒಂಬತ್ತನೇ ಕ್ರಾಸ್ನೊಳಗೆ ಇದಾದದ ಕತೆ ಇದು. ಈಗ ಒಂದು ನೂರು ವರ್ಷ ಹಿಂದೆ, ಓ ಇಲ್ಲೇ ಬರ್ತೀನಿ. ಹ್ಞೂ, ಗೊತ್ತಾಗಲಿಲ್ಲ, ಸೊ ಹೊಡಿತಿದ್ರು, ಮೌನ ಆಗ್ಬಿಟ್ಟು ಈ ಸ್ವಾಮಿನೂ ಮೌನ ಆಗ್ಬಿಟ್ಟು. ಆಮೇಲೆ ಬುಟ್ಟಿ ಗದ್ಗಿ ಮಠ ಅಂತ ಇಟ್ಬಿಟ್ರು, ಬುಟ್ಟಿ ಗದ್ಗಿ ಮಠ. ಸ್ವಾಮಿ ಯಾರಿಗೆ ಮಠಕ್ಕೆ? ಬುಟ್ಟಿ ಗದ್ಗಿ ಸ್ವಾಮಿ, ಅವರೇ ತಾನೇ ತಂದದ್ದು. ಬುಟ್ಟಿ ಗದ್ಗಿ ಸ್ವಾಮಿ, ಬುಟ್ಟಿ ಗದ್ಗಿ ಮಠ, ಬುಟ್ಟಿ ಗದ್ಗಿ ಹೈಸ್ಕೂಲು, ಬುಟ್ಟಿ ಗದ್ಗಿ ಕಾಲೇಜು, ಬುಟ್ಟಿ ಗದ್ಗಿ ಹೊಂಟು ನೋಡ್ರಿ, ಹಾಂ ಎಲ್ಲ ಅನಾಥಾಶ್ರಮ ಶಾಸ್ತ್ರ ಯಾವ ಬುಟ್ಟಿ ಗದ್ಗಿ ಹೊಂಟು ಹಂಗೆ ಉದ್ದಕ್ಕೆ. ಒಂದು ವರ್ಷ ಎರಡು ವರ್ಷದೊಳಗೆ ಕರ್ನಾಟಕದಾದ್ಯಂತ ಬುಟ್ಟಿ ಗದ್ಗಿ ಮಠದ ಮಹಿಮಾನ ಮಹಿಮಾ, ವಾ ವಾ ವಾ. ಅವ ಎಲ್ಲೋ ಗುರು ಕೂತಿದ್ದ, ಬಾಯ್ ಬಾಯ್ ಬಡ್ಕೊಂಡ. ನಾ 35 ವರ್ಷ ಆತು, ಒಬ್ಬನು ನನ್ನ ಹತ್ರ ಹೊಳಸೈತಿ ನೋಡಿಲ್ಲ. ಇವ ನಮ್ಮ ಶಿಷ್ಯ, ಬರೀ ಒಂದು ವರ್ಷ ಹೋಗಿ ಎಂಥ ಹೆಸರು ಗಳಿಸಿದ್ನಪ್ಪ ಇವ, ವಾ ವಾ ವಾ, ಭಾರಿ ದೊಡ್ಡ ಸ್ವಾಮಿ ಆಗ್ಬಿಟ್ಟು, ಒಂದ್ಸಲ ನೋಡಿ ಬರೋಣ ಅಂಥೇಳಿ ಗುರುಗಳ ಆಗಮನ ಆಯಿತು ಊರಿಗೆ. ಏ ದೊಡ್ಡ ಗುರುಗಳು ಬಂದರು, ದೊಡ್ಡ ಗುರುಗಳು ಬಂದರು, ಎಲ್ಲರೂ ಹೋಗಿ ಹೋಗಿ ಹೋಗಿ ದೊಡ್ಡ ಲಕ್ಷಗಟ್ಟಲೆ ಜನ ಕಾಯ್ಕೋತ ಅಡ್ಡಪಲ್ಲಕ್ಕೆ ಹೊತ್ಕೊಂಡು ಬಂದು ಗೆಸ್ಟ್ ಹೌಸ್ನಾಗ ಇಳಿಸಿ, ಇವರು ಗುರುಗಳು ಶಿಷ್ಯಲ್ಲಿದ್ದ, ಅವ್ನು ಶಿಷ್ಯ ಕಾಣವಲ್ಲ, ಅವ ಕಾಣೆ ಆಗ್ಬಿಟ್ಟ ನೋಡೇ ನೋಡ್ತಾರೆ, ಎಲ್ಲೂ ಕಾಣವ. ಕೊನೆಗೆ ರಾತ್ರಿ 12ಕ್ಕೆ ಬಂದ ಅವನ ಶಿಷ್ಯ ಬಾಗಿಲು ತಟ್ಟದ. ಬಾಗಿಲು ತಟ್ಟಿದ ಮೇಲೆ ಬಾಗಿಲು ತೆಗೆದ್ರು, ಎಲ್ಲಿದ್ಯೋ ನೀನು ಅಂದ್ರು. ಓಡಿ ಬಂದು ಧಾಪ್ ಅಂತ ಕಾಲು ಮೇಲೆ ಬಿದ್ದ, ಕಣ್ಣಾಗ ನೀರು ತುಂಬಿಕೊಂಡು ಹೇಳಲಿಕ್ಕಂತ, ನಂದೇನು ತಪ್ಪಿಲ್ಲ ಗುರುಗಳೇ, ಇದೆಲ್ಲ ನಾನು ಮಾಡಲಿಕ್ಕೆ ಇಷ್ಟಪಟ್ಟಿದ್ದಿಲ್ಲ, ನೀವು ಕೊಟ್ಟಿದ್ದು 3 ದಿವಸಕ್ಕೆ ಅಲ್ಲೇ ಸತ್ತು ಹೋದದ್ದು, ಆ ಸತ್ತದ್ದನ್ನು 4 ಮಂದಿಗೆ ಹೆಂಗೆ ಹೇಳಬೇಕು ಅಂಥೇಳಿ ಮುಚ್ಚಿ ನನ್ನ ಬಟ್ಟೆ ಹೊದಿಸಿದೆ ಪ್ರಸಾದ ಅಂತ ಹೇಳಿದೆ. ಆನಂತರ ಅದು ಸತ್ತ ಮರಿ, ಅದನ್ನು ಹಂಗೆ ಪೂಜೆ ಮಾಡಬೇಡ್ರಿ ಅಂತ ಹೇಳಬೇಕಂತ ಎಷ್ಟು ಪ್ರಯತ್ನ ಮಾಡಿದೆ, ಯಾರೂ ಕೇಳಲಿಲ್ಲ. ಅದು ಹಿಂಗೆ ಆದದ್ದಕ್ಕೆ ಇದು ಹಿಂಗೆಲ್ಲ ಆಗ್ಬಿಡುತ್ತೆ. ನಾನು ಹೋಯ್ದಲ್ಲಿ ಮಠಾಧಿಪತಿ ಮಾಡಿ ಕೂರಿಸಿಬಿಟ್ರು. ಸಂತೋಷ ಆತವ್ರಿಗೆ, ವಾ ವಾ ವಾ ವಾ ವಾ, ನಿಜವಾಗಿಯೂ ನಮ್ಮ ಮಠದ ಕೀರ್ತಿ ಬೆಳೆಸಿದೆಪ್ಪ ನೀನು ಅಂದರು. ಇವ ಅಂದ, ಹೆಂಗ್ರಿ ಗುರುಗಳು, ಇನ್ನು 10 ರೂಪಾಯಿ ಹೇಳ್ತೀನಿ. ಅವ ಹೋಗೆಲ್ಲ ಬಾಗಿಲ ಕಿಟಕಿ ಮುಚ್ಚಬಾರ್ದು, ಎಲ್ಲ ಬಾಗಿಲ ಕಿಟಕಿ ಮುಚ್ಚಬ, 10 ರೂಪಾಯಿ ಮಠದಾಗ ನೀ ದೇವ್ರ ಪ್ರದಕ್ಷಿಣೆ ಹಾಕ್ತಿದ್ದಲ್ಲ, ಅದು ಇದು ರಾಜ್ಯ ಅಂದ. ಅಂದ್ರೆ ಆ ಮಠದ ಪರಂಪರೆನೇ ಏನು ಅಂತಂದ್ರೆ, ಸತ್ತ ಕತ್ತೆ ಮರಿ. ನಿಮಗೆ ಯಾರೀ ಮಠಾಧಿಪತಿ ಆಗಬೇಕಾಗಿತ್ತಾರೆ, ಒಂದು ಬುಟ್ಟಿ ದಾರಿ ಕಾಲಿಗತ್ತದ್ರು ಒಂದಹನದ ಕಾಲದೊಳಗೆ ಬೇಂದ್ರೆ ಹೇಳಿದ ಕತೆ ಇದು. ಬೇಂದ್ರೆನ ಇನ್ನೊಬ್ಬ ಇದ್ದಾನ, ಬೀಚಿ ಬೀಚಿ ಬೀಚಿ ಹಾಸ್ಯ ಹಾಸ್ಯ ಲೇಖಕ ಬೀಚಿ ಅಲ್ಲ, ಬೀಚಿಯವ್ರು ಹೇಳಿದ ಕತೆ ಇದು. ಬೀಚಿನ ಬೇಂದ್ರೆ ಡೆಫ್ರೆಂಟ್ ಗೊತ್ತಿಲ್ಲ, ಬೀಚಿ ಇರಬೇಕು. ಇದು ಪರಂಪರ, ಎಲ್ಲ ಮಠಗಳಲ್ಲಿ ಇದೇ ಪರಂಪರ. ಕಲಿಸೋದು, ವಿಚಾರ ಮಾಡಿಸೋದು, ಶಾಸ್ತ್ರದಲ್ಲಿ ಆದರ ಗೌರವವನ್ನು ತೋರಿಸೋದು, ಏನು ಕೇಳಬೇಡ್ರಿ. ಪ್ರಾಪರ್ಟಿಗಾಗಿ ಮಠಾಧಿಪತಿಗಳಾಗ್ತಾರೆ, ಏಕೆಂದರೆ ಜನ್ಮ ಜನ್ಮಾಂತರದ ಆಲಸಿಸಿಯ ನಾಯಕ ಹುಟ್ಟಿರ್ತಾರೆ. ಆಲಸಿಸಿಯ ನಾಯಕತೆ ಏನು, ಕಾಯೋದು. ಅದಕ್ಕಿಂತ ಸ್ವಲ್ಪ ಬೇಕು, ಇವರು ಕಾಯುತ್ತಾರೆ ಬೆಳೆಸುತ್ತಾರೆ ನಾಯಿಗಿಂತ ಒಳ್ಳೆ. ಅಷ್ಟು ನಾಯಿಗಳ ಜನ್ಮ ಹೋದ್ಮೇಲೆ ಇಷ್ಟು ಈ ಜನ್ಮದೊಳಗೆ ಅವ್ರಿಗೆ ಅದೇ ಕೆಲಸ, ಮನುಷ್ಯಾಗಿ ಹುಟ್ಟ್ಯಾರಷ್ಟೇ. ಅದಕ್ಕೆ ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ಇನ್ನೂ ಸ್ವಲ್ಪ ಪ್ರಾಪರ್ಟಿ ಬೆಳೆಸ್ಯಾರ. ಏನೇನಿಲ್ಲ, ಸಂದರ್ಭಾನುಸಾರವಾಗಿ 10 ನಿಮಿಷ ಮಾತಾಡುವಷ್ಟು ಸಂಗ್ರಹ ಮಾತ್ರ ಅವ್ರತ್ತ ಇರ್ತಾರೆ. 10 ನಿಮಿಷ ಸಂದರ್ಭಾನುಸಾರವಾಗಿ 10 ನಿಮಿಷ ಮಾತಾಡ್ತಾರೆ. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು. ಬಸವಣ್ಣನ ಈ ಮಾತು ಇವತ್ತಿಗೆ ಎಷ್ಟು ಸತ್ಯ ಇದೆ ನೋಡಿ. ಚಿದ್ರೂಪ ಆನಂದ್ರ ಇಷ್ಟು ಕೆಲಸ ಮಾಡ್ತಾರೆ, ಆದರೆ ತೋರಿಸೇ ಕೊಡೋದಿಲ್ಲ, ತಂಪಾಡಿ ತಾವು ಮಾಡಿ ಮುಗಿಸಿಬಿಡ್ತಾರೆ. ಇದಕ್ಕಂತಾರೆ ಬಸವಣ್ಣ, ಮಾಡುವಂತಿರಬೇಕು ಮಾಡುವಂತ. ಬಸವಣ್ಣ ನಿಮಗೆಲ್ಲರಿಗೂ ಆನಂದ ಮಾಡಲಿ, ನಿಮಗೆ ಸುಖ ಮಾಡಲಿ, ಸಂತೋಷ. ಮುಗಿತಪ್ಪ, ಏನೇ ಇರೋದಿಲ್ಲ ಈ ಜನಕ್ಕೆ. ಇವ್ರು ಇಷ್ಟು ಮಾತಾಡೋದು ದೊಡ್ಡ ವಿಷಯ ಅದು. ಅಯ್ಯೋ ಅಯ್ಯೋ ಅಯ್ಯೋ, ಏನ್ರಿ ಎಷ್ಟು ತಿಳಿದಾರ ಬಸವಣ್ಣನವರು, ಬಸವಣ್ಣವ್ರ ಬಗ್ಗೆ ಎಷ್ಟು ಅಭ್ಯಾಸ ಮಾಡ್ಯಾರ ನೋಡ್ರಿ. ಇದು ಸ್ಪೀಚ್, ಕುಮಾರಸ್ವಾಮಿಯವ್ರ ಸ್ಪೀಚ್ ಇದು. ಈ 30 ವರ್ಷ ಹಿಂದೆ ತಾರಕೇಶ್ವರ ದೇವಸ್ಥಾನದೊಳಗೆ ಅವರ ಅಧ್ಯಕ್ಷತೆಯೊಳಗೆ ಒಂದು ಕಾರ್ಯಕ್ರಮ ನಡೆದಿತ್ತು, ಆವಾಗ ನನ್ನ ಬಗ್ಗೆ ಅವ್ರು ಹೇಳಿದ್ರು. ಅದು ಫಸ್ಟ್ ಟೈಮ್ ನನಗೆ ಆ ವಚನ ನಾನು ಕೇಳಿಸಿದ್ದು. ರಾತ್ರಿ ಅವ್ರಿಗೆ ಫೋನ್ ಮಾಡಿಬಿಟ್ಟು ಆ ಮಾಡುವಂತಿರಬೇಕು ವಚನ ಹೇಳ್ಕೊಡ್ರಿ ಸ್ವಾಮೀಜಿ ಅಂದರೆ ಹೇಳ್ಕೊಟ್ಟು ಬರ್ಕೊಂಡೆ. ಮರೆದು ರಾಗ ಹಾಕಿ ಇಲ್ಲಿ ಹೇಳಿದೆ ಅವ್ರಿಗೆಲ್ಲ. ಹಾಗೆ ಇಷ್ಟೇ ಅವ್ರಿಗೆ 10 ನಿಮಿಷ ಮಾತಾಡೋದು, 15 ಮುಂದಿನ 5 ನಿಮಿಷ ಮಾತಾಡೋದಕ್ಕೆ ಆಗೋದಿಲ್ಲ. ನಮ್ಮ ಎದುರಿಗೆ ಕೂಡಿಸಿ, ಗಂಟೆಗಟ್ಟಲೆ ಕೂಡಿಸಿ, ಒಬ್ಬರು ಎದ್ದು ಸಹಿತ ಹೋಗೋದಲ್ಲ ಮಾತಾಡ್ತೀವಿ. ಅಲ್ಲಿ ಚಿಂತನೆ ಇಲ್ಲ, ವಿಚಾರ ಇಲ್ಲ, ಫೌಂಡೇಶನ್ ಇಲ್ಲ, ಬೇಸ್ ಇಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಆಗಮ ಒಪ್ಕೊಳ್ರಿ, ಪ್ರಮಾಣ ಶಾಸ್ತ್ರವನ್ನು ಪ್ರಮಾಣ ಅಂತ ಒಪ್ಕೊಳ್ರಿ. ಶಾಸ್ತ್ರವು ನಿಮ್ಮ ಕಣ್ಣುಗಳಿದ್ದಂತೆ, ಶಾಸ್ತ್ರವು ನಿಮ್ಮ ಇಂದ್ರಿಯಗಳಿದ್ದಂತೆ. ಶಾಸ್ತ್ರವಿಲ್ಲದೆ ಹೋದರೆ ಆತ್ಮಜ್ಞಾನ ಸಾಧ್ಯವಿಲ್ಲ, ಬರೀ ತರ್ಕದಿಂದ ಮಾತ್ರ ಆತ್ಮಜ್ಞಾನ ಸಾಧ್ಯವಿಲ್ಲ. ಅದು ಇವತ್ತಿನ ವಿಷಯ. ಅವನಿಗೆ ಇನ್ನೊಬ್ಬನೇ ಬಂದು ಹೇಳಬೇಕಾಗ್ತದೆ, ನಿನ್ನಷ್ಟಕ್ಕೆ ನೀನೇ ಕಲ್ಪನೆ ಮಾಡ್ಕೋತೀನಿ, ಹತ್ತನೇವನು ಎಲ್ಲಿದ್ದಾನೆ ಅಂತಂದರೆ ನಿನ್ನ ಕಲ್ಪನೆ ಕೊನೆ ಅನ್ನೋದೇ ಇಲ್ಲ. ನೋಡಿ ಎಷ್ಟು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇದೆ ಅವನಿಂದ. ಅನ್ಲೆಸ್ ಅಂಟಿಲ್ ಎಲ್ಲಿವರೆಗೂ ಅವನು ತಾನೇ ಹತ್ತನೆಯವನು ಅನ್ನೋ ಜ್ಞಾನ ಆಗೋದಿಲ್ಲೋ ಅಲ್ಲಿವರೆಗೂ ಎಷ್ಟು ಕಲ್ಪನೆಯಿಂದ ಅವನು ಹತ್ತನೆಯವನನ್ನು ಹುಡುಕಿಟ್ಕೊಳ್ಳಿಕ್ಕೆ ಸಾಧ್ಯ? ಹೌದೋ, ಸ್ವಬುದ್ಧಿ ಅಭ್ಯೂಹ ಮಾತ್ರೇಣ ಅಪನೇಯ ನ ಪ್ರಾಪಣೀಯ ಇತ್ಯರ್ಥ. ಬರೇ ಸ್ವಬುದ್ಧಿಯಿಂದ ಇವನನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಭಾಷ್ಯ ನಾಪನೀತವ್ಯ ವಾ ನ ಹಾತವ್ಯ. ಈ ಆಪನೇಯ ಅಂದರೆ ಏನು? ಆಪನೇತವ್ಯ ವಾ? ಬರೀ ಬುದ್ಧಿ ಮಾತ್ರದಿಂದ, ಬುದ್ಧಿಯ ತರ್ಕ ಮಾತ್ರದಿಂದ ಪ್ರಾಪ್ತ ಮಾಡಿಕೊಳ್ಳಿಕ್ಕೂ ಸಾಧ್ಯವಿಲ್ಲ, ನ ಹಾತವ್ಯ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೂ ಸಾಧ್ಯ. ತರ್ಕದಿಂದ ಅಜ್ಞಾನ ಕಳ್ಕೋತೀನಿ ಅಂತಂದರೆ ಅದು ಸಾಧ್ಯವಿಲ್ಲ. ಬುದ್ಧಿ ಮಾತ್ರದಿಂದ ನಾನು ಬ್ರಹ್ಮನನ್ನು ಪಡ್ಕೋತೀನಿ ಅಂದರೆ ಅದು ಕೂಡ ಸಾಧ್ಯವಿಲ್ಲ. ತಾರ್ಕಿಕ ಹಿ ಅನಾಗಮಜ್ಞ ಸ್ವಬುದ್ಧಿ ಪರಿಕಲ್ಪಿತಂ ಯತ್ಕಿಂಚಿದೇವ ಕಥಯತಿ ಅತಏವ ಚ ಇಯಂ. ಇಯಂ ಆಗುವುದಿಲ್ಲ, ಇಯಂ ಆಗಮ ಪ್ರಭೂತ ಮತಿಃ ಅನ್ನೇನೈವ ಆಗಮಾಭಿಜ್ಞೇನ ಆಗಮಾಭಿಜ್ಞೇನ ಆಚಾರ್ಯೇಣೈವ ತಾರ್ಕಿಕಾತ್ ಪ್ರೋಕ್ತ ಸತಿ ಸುಜ್ಞಾನಾಯ ಭವತಿ ಹೇ ಪ್ರೇಷ್ಠ ಪ್ರಿಯತಮ. ತಾರ್ಕಿಕ ಹಿ ಅನಾಗಮಜ್ಞ ಸ್ವಬುದ್ಧಿ ಪರಿಕಲ್ಪಿತಂ ಯತ್ಕಿಂಚಿದೇವ ಕಥಯತಿ. ತಾರ್ಕಿಕನಾಗಿದ್ದು ಆಗಮವನ್ನು ಒಪ್ಪದೇ ಇದ್ದಾಗ ಸ್ವಬುದ್ಧಿ ಪರಿಕಲ್ಪಿತಂ, ಅವನು ತನ್ನದೇ ಆದ ಬುದ್ಧಿ ಕಲ್ಪನೆಯಲ್ಲಿ ಇದ್ದರಿಂದಾಗಿ ಕಿಂಚಿದೇವ ಕಥಯತಿ, ಅವನೇನು ಮಾಡ್ತಾನೆ ಅನಂತವಾದ ಆತ್ಮನ ವಿಷಯದಲ್ಲಿ ಕಿಂಚಿತ್ ಪ್ರಮಾಣದಲ್ಲಿ ತೋರಿಸಿಕೊಡ್ತಾನೆ. ಅಂದರೆ ಆತ್ಮನನ್ನೇ ಕಿಂಚಿತ್ತನ್ನಾಗಿ ಮಾಡಿಬಿಡ್ತಾನೆ. ಚ ಅಚ್ಚಿಲ್ಲ ಕಿಂಚಿತ್ ಅಲ್ಪನನ್ನ ಅತ ಈವಚ ಆದ್ದರಿಂದಲೇ ಏಯಂ ಆಗಮ ಪ್ರಭೂತ, ಯಾವನು ಆಗಮ ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದಾನೋ, ಯಾವನ ಮತಿ ಯಾವನ ಬುದ್ಧಿಯು ಆಗಮ ತಳಪಾಯದ ಮೇಲೆ ನಿಂತಿದೆಯೋ ಅಂತಹ ಅನ್ಯೇನೈವ ಇನ್ನೊಬ್ಬ ಆಗಮಾಭಿಜ್ಞೇನ ಆಚಾರ್ಯೇನ ಶಾಸ್ತ್ರವನ್ನು ಪ್ರಮಾಣವೆಂದು ಒಪ್ಪಿಕೊಂಡಿರುವಂತಹ ಆಚಾರ್ಯನಿಂದಲೇ ತಾರ್ಕಿಕಾತ್ ಪ್ರೋಕ್ತ ತರ್ಕಬದ್ಧವಾಗಿ ತಿಳಿಸಿ ಹೇಳಿದ್ದಾದರೆ ಸತಿ ಸುಜ್ಞಾನಾಯ ಭವತಿ, ಅಜ್ಞಾನವು ಸುಜ್ಞಾನವಾಗ್ತದೆ, ಇಲ್ಲದೆ ಹೋದಲ್ಲಿ ಅಜ್ಞಾನವು ಅಜ್ಞಾನವಾಗೇ ಇರ್ತದೆ. ಪ್ರೋಕ್ತ ಸತಿ ಸುಜ್ಞಾನ ಭಾವ ಸುಜ್ಞಾನಾಯ ಭವತಿ ಹೇ ಪ್ರೇಷ್ಠ ಹೇ ಪ್ರಿಯತಮ, ನನ್ನನ್ನು ಪ್ರಶ್ನಿಸ್ತಾ ಇದ್ದಂತಹ, ಹೇ ಪ್ರಿಯ ಬಾಲಕನೇ, ಹೇ ಪ್ರಿಯ ಶಿಷ್ಯನೇ, ಇಷ್ಟು ಮಾತ್ರ ಹೇಳಲಿಕ್ಕೆ ಸಾಧ್ಯ. ಇನ್ನೊಬ್ಬರೇ ಶಾಸ್ತ್ರವನ್ನು ಒಪ್ಪಿದವರೇ, ಶಾಸ್ತ್ರದಲ್ಲಿ ಶ್ರದ್ಧೆ ಇದ್ದವರೇ, ಶಾಸ್ತ್ರವನ್ನು ಪ್ರಮಾಣ ಎಂದು ಸ್ವೀಕರಿಸಿದವರೇ ಅನ್ಯರಾಗಿದ್ದುಕೊಂಡು ಈ ಮಾತನ್ನು ಹೇಳಿದ್ದೆ ಆದರೆ, ತರ್ಕಬದ್ಧವಾಗಿ ಹೇಳಿದ್ದೆ ಆದರೆ ಆವಾಗ ಓಕೆ. ತರ್ಕವೂ ಇದ್ದು ಒಂದು ವೇಳೆ ಆಗಮ ಪ್ರಮಾಣ ಇದ್ದಿದ್ದಿಲ್ಲ ಅಂತಂದರೆ ಇದು ಸ್ಪಷ್ಟವಾಗುವುದಿಲ್ಲ. ಕಾ ಪುನಃ ಸಾ ತರ್ಕಾಗಮ್ಯ ಮತಿ ಇತಿ ಉಚ್ಯತೆ ಯಾಂ ತ್ವಂ ಮತಿಂ ಮಧ್ವರ ಪ್ರಧಾನೇನ ಆಪಃ ಪ್ರಾಪ್ತವಾನಸಿ. ಕಾ ಪುನಃ ಸಾ ತರ್ಕಾಗಮ್ಯ ಮತಿ ಇತಿ. ತರ್ಕಸಹಿತವಾದ ಆಗಮ ಪ್ರಮಾಣ ಅಂತ ಹೇಳಿದ್ರಲ್ವೋ, ಅದನ್ನು ಸ್ವಲ್ಪ ತಿಳಿಸ್ತೀರಾ, ವಿವರಿಸ್ತೀರಾ ಅಂತ ಇಲ್ಲಿ ಪ್ರಶ್ನೆ. ಕಾ ಪುನಃ ಸಾ ತರ್ಕ ಆಗಮ್ಯ ಮತಿ. ತರ್ಕಸಹಿತವಾದ ಆಗಮ, ಆಗಮ ಸಹಿತವಾದ ತರ್ಕ, ತರ್ಕ ಆಗಮ ಸಹಿತವಾದ ಮತಿ ಬುದ್ಧಿ ಅಂತ ಹೇಳಿದ್ರಲ್ಲ, ಏನದು? ಹೇಳ್ತಾನಪ್ಪ, ಯಾಂ ತ್ವಂ ಮತಿಂ ಮಧ್ವರ ಪ್ರಧಾನೇನ, ನೀನು ಯಾವ ಜ್ಞಾನವನ್ನು ನನ್ನಿಂದ ಈಗ ಪಡೆಯುವವನಿದ್ದೀಯೋ. ಹಂಗರ್ಥ. ಇಲ್ಲಿ ಅರ್ಥ ಏನಾಗ್ತದೆ, ಯಾವ ಜ್ಞಾನವನ್ನು ಈಗ ನನ್ನಿಂದ ನೀ ಪಡೆದಿದ್ದೀಯೋ, ಮಧ್ವರ ಮಧ್ವರ ಪ್ರಧಾನೇನ, ನನ್ನಿಂದ ವರವಾಗಿ ನಿನಗೆ ಕೊಡಲ್ಪಟ್ಟಿದೆಯೋ, ಆಪಃ ಪ್ರಾಪ್ತವಾನಸಿ, ಇದೇ ವಿದ್ಯಾ. ತದೇ ಕಾ ಪುನಃ ಸಾ ತರ್ಕ ಆಗಮ್ಯ, ತರ್ಕ ಆಗಮ್ಯ ಪುನಃ ಕಾ ತಾ ಕಾ ಸಾ, ಅದು ಏನದು ಅಂತ ಕೇಳಿದರು. ವಿದ್ಯಾ, ಎಂಥ ವಿದ್ಯಾ ಅಂತ ಕೇಳಿದರು. ಈಗ ನಾನು ಕೊಡ್ತಾ ಇದ್ದೇನಲ್ವೋ, ಇದೇ ಆ ವಿದ್ಯಾ. ಕೊಟ್ಬಿಟ್ಟೆನ, ಕೊಡೋನಿದ್ದಾನೆ, ಆದರೆ ಈಗ ಹೇಳಬಿಟ್ಟ, ಇದೇ ತರ್ಕ ಆಗಮ ವಿದ್ಯಾ ಅಂತಂದರೆ, ಪ್ರಾಪ್ತವಾನ ಸಿ ಸತ್ಯ ಅವಿತತ ವಿಷಯ ಧೃತಿ ಯಸ್ಯ ತವ ಸತ್ವಂ ಸತ್ಯ ಧೃತಿ ಬತ ಅಸಿ ಇತಿ ಅನುಕಂಪಯನ್ ಆಹ ಮೃತ್ಯು ನಚಿಕೇತಸಂ ವಕ್ಷ್ಯಮಾಣ ವಿಜ್ಞಾನಸ್ತುತಯೇ. ವಕ್ಷ್ಯಮಾಣ ವಿಜ್ಞಾನ, ವಕ್ಷ್ಯಮಾಣ ಮುಂದೆ ಯಾವ ಉಪದೇಶವನ್ನು ನಚಿಕೇತನಿಗೆ ಯಮನು ಮಾಡುವನಿದ್ದಾನೋ ಆ ವಿಷಯವಾಗಿ ವಕ್ಷ್ಯಮಾಣ ವಿಜ್ಞಾನ ಸ್ತುತಿಗೆ, ಆ ವಿಷಯವಾಗಿ ಸ್ತುತಿಯನ್ನು ಇಲ್ಲಿ ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ? ಸತ್ಯ, ನೀನು ಈ ವಿಷಯವನ್ನು ಪಡೆದುಕೊಳ್ಳಬೇಕು ಅಂತ ಬಂದಿದೆಯಾ? ನೀನು ಸತ್ಯವಂತ. ಅವಿತಥಾ ವಿಷಯ ಅಂದರೆ ಅಷ್ಟು ಸುಲಭವಾಗಿ ಅರ್ಥವಾಗದೇ ಇದ್ದಂತಹ ವಿಷಯವನ್ನು ನೀನು ಬಂದಿದ್ದೀಯ ಪಡೆದುಕೊಳ್ಳಿಕ್ಕೆ, ಅದರಲ್ಲಿ ಧೃತಿ, ಅದರಲ್ಲಿ ಆತ್ಮವಿಶ್ವಾಸವನ್ನು ಹೊಂದಿದ್ದೀಯ. ಅಂತಹ ತವ ಸತ್ವಂ ಸತ್ಯ ಧೃತಿ, ಅಂತಹ ಸತ್ಯವಂತನು ನೀನಾಗಿದ್ದೀಯ. ಸತ್ಯ ಧೃತಿ, ಸತ್ಯವನ್ನು ಧರಿಸಿದವನು. ಶಬ್ದ ಇದೆ ನೋಡ್ರಿ ಅಲ್ಲಿ, ಸತ್ಯ ಧೃತಿ ತ್ವಂ ಆಪಃ ಸತ್ಯಧೃತಿ ಬತ ಅಸಿ. ಸತ್ಯ ಸತ್ಯ ಸತ್ಯವನ್ನು ಆತ್ಮವಿಶ್ವಾಸದಿಂದ ಎಲ್ಲರಲ್ಲಿ ಇಟ್ಟುಕೊಂಡು ನೀನೇನು ಬಂದಿದ್ದೀಯೋ, ಬತ ಅಸಿ, ನೀನು ಬಂದವನಾಗಿದ್ದೀಯೋ, ನಿನ್ನನ್ನು ಅನುಕಂಪಯನ್ ಆಹ ಮೃತ್ಯು, ಮೃತ್ಯು ಅವನ ಬಗ್ಗೆ ಅತ್ಯಂತ ಅನುಕಂಪದಿಂದ, ಎಂಥ ಶಿಷ್ಯ ಇವ ಅನುಕಂಪ, ನಚಿಕೇತಸಂ ಅಂತಹ ನಚಿಕೇತಸನ್ನು ಉದ್ದೇಶಿಸಿ ವಕ್ಷ್ಯಮಾಣ ವಿಜ್ಞಾನ ಸ್ತುತಿಯೇ, ಮುಂದೆ ಹೇಳಬೇಕಾದಂತಹ ಜ್ಞಾನೋಪದೇಶದ ಸ್ತುತಿಗಾಗಿ ಈಗ ಇಲ್ಲಿ ಹೇಳಿದ್ದಾರೆ. ತ್ವಾದೃಕ ತವ ತುಲ್ಯಃ ನಃ ಅಸ್ಮಭ್ಯಂ ಭೂಯಾತ್ ಭವತಾತ್ ಭವತು ಅನ್ಯಃ ಪುತ್ರಃ ಶಿಷ್ಯೋ ವಾ ಪ್ರಷ್ಟ. ತ್ವಾದೃಕ್ ತವ ತುಲ್ಯಃ ನಿನ್ನಂತಹ ನಿನಗೆ ಸಮಾನರಾದಂತಹ ನಮ್ಮಲ್ಲಿ ನಃ ನಮ್ಮಲ್ಲಿ ಅಸ್ಮಭ್ಯಂ ಭೂಯಾತ್ ಭವತಾತ್ ಭವತು ಅನ್ಯಃ ಪುತ್ರಃ ಶಿಷ್ಯೋ ವಾ ಪ್ರಷ್ಟ. ನಿನ್ನಂಥವರು ಅನ್ಯರು ಬೇರೆ ಯಾರೂ ಸಿಗಲಿಕ್ಕೆ ಸಾಧ್ಯವಿಲ್ಲ. ಶಿಷ್ಯನೇ ಆಗಲಿ ಪುತ್ರನೇ ಆಗಲಿ ನಿನ್ನಂಥವನ್ನು ನಮಗೆ ಪ್ರಾಪ್ತವಾಗಲಿಕ್ಕೆ ಸಾಧ್ಯವಿಲ್ಲ. ಕೀದೃಕ ಯಾದೃಕ ತ್ವಂ ಹೇ ನಚಿಕೇತ ಪ್ರಷ್ಟ. ಯಾರಂತೆ ನಿಮಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ? ಕೀದೃಕ ಯಾರಂತೆ ನಿಮಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ? ಯಾದೃಕತ್ವಂ ಯಾವ ರೀತಿಯಾಗಿ ನೀನು ನಮಗೆ ಲಭ್ಯನಾಗಿದ್ದೀಯೋ ಹಾಗೆ ಬೇರೆ ಯಾರು ನಮಗೆ ಲಭ್ಯವಾಗಲಿಕ್ಕೆ ಸಾಧ್ಯವಿಲ್ಲ. ಹೇ ನಚಿಕೇತ ಪ್ರಷ್ಟ. ಪ್ರಷ್ಟ ಅಂದರೆ ಪ್ರಶ್ನೆ ಮಾಡುವಂತಹ. ಹೇ ಪ್ರಶ್ನೆ ಮಾಡುವಂತಹ ಹೇ ನಚಿಕೇತನೇ, ನಿನ್ನಂಥ ಬೇರೆ ಶಿಷ್ಯರು ನಮಗೆ ಅಥವಾ ನಿನ್ನಂಥ ಬೇರೆ ಪುತ್ರನು ನಮಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ಅಂತಹ ನೀನು ನಮಗೆ ಲಭ್ಯನಾಗಿದ್ದೆ ಅಂಥೇಳಿ ಇಲ್ಲಿ ಶಿಷ್ಯನ ಸ್ತುತ್ಯರ್ಥವಾಗಿ ಕೊನೆ ಮಾತು ಹೇಳಿದ್ದಾರೆ. ಪುನಃ ಅಪಿ ತುಷ್ಟ ಆಹ, ಇನ್ನೂ ಹೆಚ್ಚು ಸಂತೋಷಗೊಂಡು ಮತ್ತು ಒಂದು ಮಾತನ್ನು ಹೇಳುತ್ತಾನೆ. ಏನದು? ಜಾನಾಮ್ಯಹಗುಂ ಶೇವಧೀರಿತ್ಯ ನಿತ್ಯಂ ನಹ್ಯಧ್ರುವೈಹಿ ಪ್ರಾಪ್ಯತೆ ಹಿ ಧ್ರುವಂ ತತ್ ತಥೋ ಮಯಾ ನಾಚಿಕೇತಶ್ಚಿತೋಗ್ನಿಃ ಅನಿತ್ಯೈರ್ದ್ರವೈಹಿ ಪ್ರಾಪ್ತವಾನಸ್ಮಿ ನಿತ್ಯಂ. ಜಾನಾಮ್ಯಹಗುಂ ಶೇವಧಿರಿತ್ಯ ನಿತ್ಯಂ ನಹ್ಯಧ್ರುವೈಹಿ ಪ್ರಾಪ್ಯತೆ ಹಿ ಧ್ರುವಂ ತತ್ ತಥೋ ಮಯಾ ನಾಚಿಕೇತಶ್ಚಿತೋಗ್ನಿಃ ಅನಿತ್ಯೈರ್ದ್ರವೈ ಪ್ರಾಪ್ತವಾನಸ್ಮಿ ನಿತ್ಯಂ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ.